ಡೇವಿಡ್ ಕಾಪರ್ ಫೀಲ್ಡ್ನ ಜೀವನ ವೃತ್ತಾಂತ ಮತ್ತು ಅನುಭವಗಳು ಕಾದಂಬರಿ ಮೂಲ ಇಂಗ್ಲಿಷ್ನಲ್ಲಿ ಚಾರ್ಲ್ಸ್ ಡಿಕನ್ಸ್ ಕನ್ನಡ ಭಾವಾನುವಾದ ಎ ಪಿ ಸುಬ್ಬಯ್ಯ ಅಧ್ಯಾಯ 32 ಯಾತ್ರಾರಂಭ ಇಂಥ ಪ್ರಸಂಗದಲ್ಲಿ ನಮ್ಮ ಮನಸ್ಸಿನಲ್ಲುಂಟಾಗುವ ಭಾವನೆಗಳು ಸಾಧಾರಣ ಎಲ್ಲರಿಗೂ ಒಂದೇ ವಿಧದ್ದಾಗಿರುತ್ತದೆ ಎಂದು ನಾನು ನಂಬಿದ್ದೇನೆ ಆದ್ದರಿಂದ ಸ್ಟಿಯರ್ಫೋರ್ತ್ನನ್ನು ಕುರಿತಾದ ನನ್ನ ಮನಸ್ಸಿನ ಭಾವನೆಗಳನ್ನು ಬಚ್ಚಿಡದೆ ತಿಳಿಸುವುದು ನ್ಯಾಯವಿದೆ ಅವನ ಈ ದುಷ್ಟ ಕಾರ್ಯ ದುರ್ನಡತೆ ನನಗೆ ತಿಳಿದ ಕೂಡಲೇ ಮೊದಲಾದುದು ದುಃಖ ಮತ್ತು ಆ ದುಃಖದ ಮಧ್ಯವೇ ಆತನ ಸಕಲ ಸದ್ಗುಣಗಳು ಎದ್ದು ಕಾಣತೊಡಗಿದುವು ಅವನು ಅವನ ತೇಜಸ್ಸು ಪ್ರತಿಭೆ ಸಾಮರ್ಥ್ಯಗಳಿಂದ ಎಂಥ ಉತ್ತಮ ವ್ಯಕ್ತಿ ಕೀರ್ತಿ ಪ್ರತಿಷ್ಠಾಯುತ ಪ್ರಜೆ ಆಗಿ ಸಮಾಜದಲ್ಲಿ ಬೆಳಗಬಹುದಿತ್ತೆಂದು ಈಗ ಚಿತ್ರಿಸಿಕೊಂಡದ್ದಕ್ಕಿಂತ ಸ್ಪಷ್ಟವಾಗಿ ನಾನು ಹಿಂದೆಂದೂ ಚಿತ್ರಿಸಿ ನೋಡಿರಲಿಲ್ಲ ನಿಷ್ಕಳಂಕ ಬಡ ಸಂಸಾರಕ್ಕೆ ಅವನು ತಂದೊಡ್ಡಿದ ಭ್ರಷ್ಟತೆಯಲ್ಲಿ ನನ್ನ ಜವಾಬ್ದಾರಿ ತಿಳಿಯದೆಯೇ ಆದರೂ ಎಷ್ಟಿತ್ತೆಂದು ಅರಿಯುತ್ತಾ ದುಃಖಿಸಿದೆನು ಆದರೆ ಇದೇ ಚಿಂತನೆಗಳಿದ್ದಾಗಲೇ ಅವನೇ ಹಠಾತ್ತಾಗಿ ನನ್ನೆದುರು ಬಂದು ನಿಂತು ಮಾತಾಡತೊಡಗಿದ್ದರೆ ನಾನು ಎಷ್ಟು ಮಾತ್ರಕ್ಕೂ ಅವನನ್ನು ನಿಂದಿಸದೆ ಬಯ್ಯದೆ ಮೌನವಾಗಿರುತ್ತಿದ್ದೇನೆಂಬುದನ್ನು ನಾನು ಅರಿತಿದ್ದೆ ಈ ಎಲ್ಲ ಆಲೋಚನೆಗಳ ಗೊಂದಲದ ಮಧ್ಯದಲ್ಲೇ ಅವನ ಅಪರಾಧ ಅಕ್ಷಮ್ಯವಾಗಿತ್ತೆಂಬುದು ನನಗೆ ಸ್ಪಷ್ಟವಾಗಿ ಗೊತ್ತಿತ್ತು ಮತ್ತು ಮುಂದೆ ಅವನ ಸ್ನೇಹ ವರ್ಚಸ್ಸುಗಳು ನನ್ನ ಮೇಲೆ ಪರಿಣಾಮಗಳನ್ನು ತರಲು ಎಡೆಕೊಡಕೂಡದೆಂಬ ದೃಢ ನಿರ್ಧಾರ ಮಾಡಿಕೊಂಡೆನು ಮರುದಿನ ಬೆಳಗ್ಗೆ ನಾನು ಸಮುದ್ರದ ಕರೆಯಲ್ಲಿ ತಿರುಗಾಡುತ್ತಿದ್ದಾಗ ಜನರು ತಮ್ಮೊಳಗೆ ಈ ವಿಷಯವನ್ನು ಮಾತಾಡಿಕೊಳ್ಳುತ್ತಿದ್ದರು ಹೆಚ್ಚಿನ ಜನರು ಎಮಿಲಿಯ ಮೇಲೆ ತಪ್ಪನ್ನು ಕೆಲವು ಜನರು ಸ್ಟಿಯರ್ಫೋರ್ತನ ಮೇಲೆ ತಪ್ಪನ್ನು ಆರೋಪಿಸುತ್ತಿದ್ದರು ಆದರೆ ಮಿಸ್ಟರ್ ಪೆಗಟಿಯ ಮತ್ತು ಹೇಮನ ದುಃಖವನ್ನು ಎಲ್ಲರೂ ತಿಳಿದು ತಾವೂ ದುಃಖಿಸಿ ಅವರಿಬ್ಬರು ಕಾಣಸಿಕ್ಕಿದಾಗ ದೂರ ಸರಿದು ಅವರನ್ನು ಕುರಿತು ಬಹು ಮೆದುಸ್ವರದಿಂದ ಮರ್ಯಾದೆಯುಕ್ತವಾಗಿ ಮಾತಾಡಿಕೊಳ್ಳುತ್ತಿದ್ದರು ಮರುದಿನ ಬೆಳಗ್ಗೆ ಮಿಸ್ಟರ್ ಪೆಗಟಿ ಮತ್ತು ನಾನು ಲಂಡನ್ನಿಗೆ ಹೋಗುವುದೆಂಬ ನಿಶ್ಚಯಿಸಿಕೊಂಡೆವು ಹೇಮನು ಅವನ ಅತ್ತೆ ಪೆಗಟಿಯ ಜೊತೆಯಲ್ಲಿ ಇನ್ನು ಮುಂದೆ ಇರುವುದು ಯುಕ್ತವೆಂದು ಮಿಸ್ಟರ್ ಪೆಗಟಿಯ ಮನೆಯಲ್ಲಿ ಹೇಮನ ಉಸ್ತುವಾರಿಯೊಳಗೆ ಮಿಸಸ್ ಗಮಿಜ್ ಇರುವುದೆಂದು ನಿಶ್ಚಯಿಸಿದೆವು ಅಂತೂ ಈ ದುಃಖದ ಮನೆಯ ಭವಿಷ್ಯದ ವಿಷಯ ಸ್ವಲ್ಪ ಮಾತಾಡಿದೆವು ಆಗ ಮಿಸ್ಟರ್ ಪೆಗಟಿ ತಮ್ಮ ಕೆಲವು ಸಲಹೆಗಳನ್ನು ಅನುಜ್ಞೆಗಳನ್ನು ಇತ್ತರು ನೋಡಿ ಮಿಸ್ಟರ್ ಕಾಪರ್ಫೀಲ್ಡ್ ಈ ಮನೆಯನ್ನು ಎಲ್ಲರೂ ಬಿಟ್ಟು ಹೋಗಕೂಡದು ಹಾಗಾಗಿಯೇ ಮಿಸಸ್ ಗಮಿಜ್ಜಳು ಇಲ್ಲೇ ಇರುವಳು ಎಮಿಲಿಗೆ ಮನಸ್ಸು ಬಂದಾಗ ಹಗಲಾದರೆ ಹಗಲು ರಾತ್ರಿ ಆದರೆ ರಾತ್ರಿ ಈ ಮನೆಗೆ ಬರಲು ಎಡೆಯಿರಬೇಕು ಜೀವವಿದ್ದು ಸುಖವಾಗಿ ಬರಲಿ ಕೊನೆಗೆ ಪ್ರೇತವಾಗಿ ದುಃಖಿಸಿ ಅವಳು ಜೀವಂತವಾಗಿದ್ದಾಗ ಸದಾ ಸಮುದ್ರವನ್ನು ನೋಡುತ್ತಿದ್ದ ಕಿಟಕಿಯ ಕಂಡಿಯಿಂದ ಇಣುಕಿ ನೋಡಲೋಸ್ಕರ ಬರಲಿ ಹೇಗೆ ಎಂದೇ ಬಂದರೂ ಅವಳಿಗೆ ಈ ಮನೆಯಲ್ಲಿ ಪ್ರೇಮ ಆದರಪೂರ್ವಕವಾದ ಸ್ವಾಗತವಿದೆ ಅವಳು ಯಾವತ್ತು ಬೇಕಾದರೂ ಬಂದು ಅವಳಿಗಾಗಿ ಕಾದಿರುವ ಆಸನದಲ್ಲಿ ಕುಳಿತು ಮಿಸಸ್ ಗಮಿಜ್ಜಳ ಸೆರಗಿನಲ್ಲಿ ತನ್ನ ದುಃಖಾಶ್ರುಗಳನ್ನು ಒರೆಸಿ ಶಾಂತಿ ಸಮಾಧಾನ ಪಡೆದುಕೊಳ್ಳಬಹುದು ಮಿಸಸ್ ಗಮಿಜ್ಜಳು ಎಮಿಲಿಯನ್ನು ಸದಾ ನಿರೀಕ್ಷಿಸುತ್ತಾ ಇಲ್ಲಿ ಕುಳಿತಿರುವಳು ನನಗೆ ದುಃಖದಿಂದ ಮಾತೇ ಹೊರಡದೇ ಆಯಿತು ಅವರು ಪುನಃ ತಮ್ಮ ಮಾತುಗಳನ್ನು ಮುಂದರಿಸಿದರು ಪ್ರತಿ ರಾತ್ರಿಯೂ ಆ ಕಿಟಕಿಯಲ್ಲಿ ಬೆಳಕನ್ನು ಹೊತ್ತಿಸಿ ಇಡಬೇಕು ಹೇಮ್ ಮರೆಯಬಾರದು ಆ ಬೆಳಕನ್ನು ಎಮಿಲಿ ಕಂಡರೆ ಅದು ತನ್ನನ್ನು ಬಾರಮ್ಮ ಕಂದ ಎಂದು ಕರೆಯುವುದಾಗಿ ಗ್ರಹಿಸುವಳು ಜ್ಞಾಪಕದಲ್ಲಿಟ್ಟಿರುವ ಹೇಮ್ ಎಮಿಲಿ ಬಂದು ಬಾಗಿಲು ತಟ್ಟಿದರೆ ಅವಳ ಪುಟ್ಟ ಕೈಬೆರಳಿನ ಶಬ್ದ ಕೇಳಿಸಿದಾಗ ನೀನೇ ಹೋಗಿ ಬಾಗಿಲು ತೆರೆಯಬೇಡ ಅವಳು ಅಂಜಿಕೊಂಡಾಳು ಗಮಿಜ್ಜಳು ತೆಗೆಯಲಿ ಗಮಿಜ್ಜಳು ಅವಳನ್ನು ಮೆಲ್ಲಗೆ ಒಳಗೆ ಕರೆತರಲಿ ಅಂದರು ನಮ್ಮ ಜೊತೆಯಲ್ಲೇ ನಿಂತಿದ್ದ ಹೇಮನೊಡನೆ ಸ್ವಲ್ಪ ಮಾತಾಡಲಿದೆ ಎಂದು ನಾನು ಅವನನ್ನು ಎಷ್ಟು ಕರೆದರೂ ಅವನಿಗೆ ಗೊತ್ತಾಗಲಿಲ್ಲ ಅವನು ಒಂದು ಮರದ ಗೂಟದಂತೆ ಅಲುಗಾಡದೆ ನಿಂತು ಸಮುದ್ರವನ್ನೇ ನೋಡುತ್ತಿದ್ದನು ನಾನು ಪುನಃ ಅವನನ್ನು ಎಚ್ಚರಿಸಿ ಕರೆಯುವುದರೊಳಗೆ ಅವನು ಹೇಳಿದನು ಮಾಸ್ಟರ್ ಡೇವಿ ನೋಡು ನನಗೊಂದು ಆಲೋಚನೆ ಎದ್ದೆದ್ದು ತೋರುತ್ತದೆ ಈಗ ನಡೆದಿರುವ ದುಃಖ ಇಷ್ಟಕ್ಕೆ ಮುಗಿಯಲಿಲ್ಲ ಇದು ಪ್ರಾರಂಭ ಇನ್ನು ಈ ಘಟನೆಯು ಪ್ರಾರಂಭವಾದಲ್ಲೇ ಅದರ ಅವಸಾನವು ದುಃಖದ ಪೂರೈಕೆಯೂ ಆಗಲಿದೆ ಇದೇ ಸ್ಥಳದಲ್ಲಿ ಮುಂದೆ ಇನ್ನೊಂದು ಮಹತ್ವದ ದುಃಖ ಆಗಲಿದೆ ಎಂಬ ಭವಿಷ್ಯದ ಚಿತ್ರ ಅಸ್ಪಷ್ಟವಾಗಿ ನನಗೆ ಎದ್ದೆದ್ದು ತೋರುತ್ತಿದೆ ಹೇಮನ ಈ ಮಾತುಗಳಿಗೆ ಏನುತ್ತರ ಕೊಡುವುದೆಂದು ಅರಿಯದೆ ಸುಮ್ಮನಿದ್ದೆ ನಾನು ಆ ದಿನ ಸಂಜೆ ನಾನು ಮಿಸಸ್ ಬಾರ್ಕಿಸ್ ಪೆಗಟಿಯ ಮನೆಗೆ ಹೋದೆ ಅಲ್ಲಿ ಅವಳು ಅಳುತ್ತಲೇ ಇದ್ದಳು ನಾನು ಅವಳೊಡನೆ ಮಾತಾಡುವ ಅನುಕೂಲ ತೋರದೆ ಹೊರಗಿನ ಎದುರು ಕೋಣೆಯಲ್ಲಿ ಒಬ್ಬಂಟಿಗನಾಗಿ ಕುಳಿತು ಏನೇನೋ ಆಲೋಚಿಸುತ್ತಿದ್ದೆ ಆಗ ಬಾಗಿಲು ತಟ್ಟಿದ ಶಬ್ದ ಕೇಳಿಸಿತು ನಾನು ಬಾಗಿಲು ತೆರೆದೆ ಆಗ ನಾನು ಮೊದಲು ಕಂಡದ್ದು ಬಿಚ್ಚಿದ್ದ ಒಂದು ಕೊಡೆಯನ್ನು ಅದನ್ನು ಮುಚ್ಚಿದಾಗ ಕೊಡೆಯಷ್ಟೇ ಎತ್ತರದ ಮಿಸ್ ಮೌಚರಳು ನನ್ನ ಎದುರು ನಿಂತಿದ್ದಳು ಸ್ಟಿಯರ್ಫೋರ್ತನಿಗೂ ಅವಳಿಗೂ ತುಂಬ ಪರಿಚಯವಿದ್ದುದನ್ನು ನಾನು ತಿಳಿದಿದ್ದುದರಿಂದಲೂ ಅವಳ ವಾಚಾಳಿತನ, ಮುಖಭಂಗಿ ಮೊದಲಾದ ನಡೆ ನಟನೆಗಳನ್ನು ನಾನು ಸ್ವತಃ ಕಂಡಿದ್ದುದರಿಂದಲೂ ಅವಳಿಗೂ ಸದ್ಯ ನಡೆದ ಎಮಿಲಿ ಪ್ರಸಂಗದಲ್ಲಿ ಭಾಗವಿದ್ದಿರಬೇಕೆಂದು ನಾನು ಊಹಿಸಿದ್ದೆನು. ಹಾಗಾಗಿ ಅವಳು ಮನೆಯೊಳಗೆ ಪ್ರವೇಶಿಸಬಾರದೆಂದು ತಿಳಿಯುತ್ತಾ ಅವಳಿಗೆ ನಾನು ಅಡ್ಡವಾಗಿ ನಿಲ್ಲಬೇಕೆಂದು ಯೋಚಿಸಿದ್ದಾಗಲೇ ಅವಳು ಸರಸರನೆ ನಡೆದು ಅಗ್ಗಿಷ್ಟಿಕೆಯ ಬೆಂಕಿ ಕಾಯಿಸಿಕೊಂಡು ತನ್ನ ಎರಡು ಕೈಗಳಿಂದ ಮುಖವನ್ನು ಮುಚ್ಚಿಕೊಂಡು ಅಳತೊಡಗಿದಳು. ಆ ರಾತ್ರಿ ಅವಳು ನಮ್ಮಲ್ಲಿಗೆ ಬಂದುದು ಏಕೆ, ನನ್ನಿಂದ ಅವಳಿಗೆ ಏನಾಗಬೇಕು ಎಂದು ಮೊದಲಾಗಿ ನಾನು ವಿಚಾರಿಸಿದೆನು. ಅವಳು ಬಹು ಸ್ಪಷ್ಟವಾಗಿ, ಸರಳವಾಗಿ, ನಂಬಲರ್ಹವಾದಷ್ಟು ಪರಿಷ್ಕಾರವಾಗಿ ತನ್ನ ಜೀವನ ವೃತ್ತಾಂತವನ್ನು, ಅಲ್ಲಿಗೆ ಬಂದ ಉದ್ದೇಶವನ್ನು ತಿಳಿಸಿದಳು. ಯಾರ್ಮತ್ತಿನಲ್ಲಿ ನಡೆದಿದ್ದ ಸ್ಟಿಯರ್ಫೋರ್ತನ ದುಷ್ಟ ಪ್ರಸಂಗದ ವರ್ತಮಾನವನ್ನು ಕೇಳಿ ಅವಳು ಬಂದದ್ದಾಗಿತ್ತು. ಸ್ಟಿಯರ್ಫೋರ್ತನ ಕಾರ್ಯಗಳು ಅನ್ಯಾಯವಾದುದೆಂದು ಅವಳು ತಿಳಿದೇ ತನ್ನ ಭಾಗ ಅದರಲ್ಲಿ ಎಷ್ಟು ಇರಬಹುದೆಂದು ಸಂಶಯಪಟ್ಟು ವಿಚಾರಿಸಿಕೊಂಡು ಇರಬಹುದಾದ ಸಂಶಯವನ್ನು ನಿವಾರಿಸಿಕೊಂಡು ತನ್ನಿಂದಾಗುವ ಸಹಾಯಗಳನ್ನು ಒದಗಿಸುವುದಕ್ಕಾಗಿ ಬಂದಿದ್ದುದಂತೆ. ಸ್ಟಿಯರ್ಫೋರ್ತನು ಕೊಟ್ಟಿದ್ದ ಒಂದು ಪತ್ರವನ್ನು ಅವಳು ಎಮಿಲಿಗೆ ಬಟವಾಡೆ ಮಾಡಿದ್ದಷ್ಟರ ತಪ್ಪು ಆಗಿರಬಹುದೆಂದು ಅವಳಿಗೆ ವಿಷಯಗಳನ್ನೆಲ್ಲ ತಿಳಿದ ಮೇಲೆ ಗೊತ್ತಾಯಿತಂತೆ. ಕಾಗದ ಪತ್ರಗಳ ಬಟವಾಡೆ ಕೆಲಸ ಅವಳ ಜೀವನ ವೃತ್ತಿಯ ಒಂದು ಅಂಶವೂ ಆಗಿದ್ದು ಸಂಬಳದ ಆಸೆಗಾಗಿ ಮಾಡಿದ್ದಂತೆ. ಇದನ್ನೆಲ್ಲ ಬಹು ಪಶ್ಚಾತ್ತಾಪಯುತವಾಗಿ ಹೇಳುತ್ತಾ ತನ್ನ ಜೀವನ ವೃತ್ತಿಗೆ ಈ ಚಿಕ್ಕ ಭಾಗದ ತನ್ನ ಜವಾಬ್ದಾರಿ ತೊಂದರೆಯನ್ನು ಉಡ್ಡಬಾರದಾಗಿ ವಿಜ್ಞಾಪಿಸಿಕೊಂಡು ಅತ್ತಳು. ಇಷ್ಟೆಲ್ಲ ಅವಳು ಹೇಳುವ ಮಧ್ಯೆ ಮಧ್ಯೆ ಅವಳ ಕುಬ್ಜತೆ, ವೃತ್ತಿ, ಸಂಸಾರದ ಕಷ್ಟಗಳನ್ನು ರುದ್ರಾವಕವಾಗಿ ವಿವರಿಸಿಕೊಂಡಳು. ಇವಳಿಗೆ ಕೆಲವು ಜನ ತಮ್ಮಂದಿರಿದ್ದರಂತೆ. ಅವರೆಲ್ಲರೂ ಇವಳಂತೆಯೇ ಬಹು ಕುಳ್ಳರಾಗಿದ್ದು ಸಂಪಾದನೆ ಮಾಡಲು ಅಸಮರ್ಥರಾಗಿ ಸಂಸಾರದ ಭಾರ ಪೂರಾ ಇವಳ ಮೇಲೆಯೇ ಬಿದ್ದಿತ್ತು. ಇವಳು ಎಲ್ಲರ ಮನಸ್ಸನ್ನು ಅರಿತು ಎಲ್ಲರನ್ನೂ ಅನುಸರಿಸಿ ಅವರ ಇಂಗಿತದಂತೆ ಕಾರ್ಯಗಳನ್ನು ಮಾಡಿಕೊಟ್ಟು ಸಿಕ್ಕಿದಷ್ಟು ಪ್ರತಿಫಲವನ್ನು ನಗುಮುಖದಿಂದ ಪಡೆಯಬೇಕಿತ್ತು. ಇವಳನ್ನು ಜನರು ಹೀನವಾಗಿ ದಲ್ಲಾಳಿ ಎಂದು ಕರೆಯುತ್ತಿದ್ದರು. ಇವಳ ವೃತ್ತಿ ಕ್ಷೌರದ ಕೆಲಸ ಮುಖ್ಯವಾಗಿದ್ದು ಇತರ ಅನೇಕ ಉಪವೃತ್ತಿಗಳನ್ನು ಇವಳು ಕೈಕೊಳ್ಳುತ್ತಿದ್ದಳು. ಧನಿಕ, ಬಡವ, ಹುಡುಗ, ಮುದುಕರೆಲ್ಲರಿಗೂ ಸಂದರ್ಭಾನುಸಾರ ಕೆಲಸ ಮಾಡಿಕೊಡುತ್ತಿದ್ದಳು. ಆದರೆ ಅವರೇ ಇವಳನ್ನು ತಮ್ಮ ಸ್ಥಾನ, ಪ್ರಾಯ, ಹಣ, ದೇಹ ಬಲಗಳಿಂದ ಹಗುರವಾಗಿ ಕಂಡು ಹೀಯಾಳಿಸಿ ಚೇಷ್ಟೆ ಮಾಡುತ್ತಿದ್ದರು. ಇವಳಿಗೂ ಹೃದಯವಿತ್ತು, ಸಂಸಾರವಿತ್ತು. ಆದರೆ ತನ್ನ ಪ್ರಕೃತಿ ತತ್ವವಾದ ಅಂಗ ವಿಲಕ್ಷಣದ ಕಾರಣವಾಗಿ ಎಲ್ಲರ ನಿಂದನೆ, ಅಪಹಾಸ್ಯ, ಕುತಂತ್ರಗಳನ್ನು ಸಹಿಸುತ್ತಾ ಕ್ಷೌರ, ಸಂಧಾನ, ಅಲಂಕಾರ, ಚಮತ್ಕಾರ, ಹಾಸ್ಯ, ನಟನೆ, ವಿನೋದ, ಠಕ್ಕುಗಳಿಂದ ಜೀವಿಸುತ್ತಿದ್ದಳು. ಆದರೆ ಸದ್ಗುಣ ದುರ್ಗುಣಗಳನ್ನು ವಿವೇಚಿಸಿ ಅರಿತು ಅತಿರೇಕಗಳಲ್ಲಿ ಪ್ರವೇಶಿಸದೆ ವೃತ್ತಿಯನ್ನು ಸಾಗಿಸುತ್ತಿದ್ದಳು. ಅಂಗ ನ್ಯೂನತೆಗೂ ಮನಸ್ಸಿನ ನ್ಯೂನತೆಗೂ ಸಂಬಂಧ ಕಲ್ಪಿಸಬಾರದೆಂದು ಇವಳು ದುಃಖಯುತವಾಗಿ ವಿಜ್ಞಾಪಿಸಿಕೊಳ್ಳುತ್ತಿದ್ದಳು. ಮಿಸ್ ಮೌಚರಳ ಮಾತುಗಳನ್ನು ಕೇಳಿ ನನಗೆ ಅವಳನ್ನು ಕುರಿತು ಸಮಾಧಾನವೂ ಕನಿಕರವೂ ಉಂಟಾಯಿತು. ನಾನು ಅವಳಿಗೆ ಸಮಾಧಾನಕರವಾದ ಮಾತುಗಳನ್ನು ಹೇಳಿ ಸಂತೈಸಿದೆನು. ನಮಗೆ ಅವಳಿಂದ ಆಗಬೇಕಾದ ಸಹಾಯ ಸದ್ಯ ಏನೂ ಇಲ್ಲವೆಂದು ಅಂದ ಮೇಲೆ ಅವಳು ಹೊರಟು ಹೋದಳು. ನಾನು ಈ ಮೊದಲೇ ಯಾರ್ಮತ್ತಿನಲ್ಲಿ ನಡೆದಿದ್ದ ಕೆಲವು ವರ್ತಮಾನವನ್ನು ಸೂಕ್ಷ್ಮವಾಗಿ ಮಿಸೆಸ್ ಸ್ಟಿಯರ್ಫೋರ್ತಳಿಗೆ ಪತ್ರ ಬರೆದು ತಿಳಿಸಿದ್ದೆ. ಅಲ್ಲದೆ ಅವಳನ್ನು ಕಂಡು ಮಾತಾಡುವ ಉದ್ದೇಶದಿಂದ ಮಿಸ್ಟರ್ ಪೆಗಟಿಯು ನಾನು ಲಂಡನ್ಗೆ ಬರುವುದಾಗಿಯೂ ಬರೆದಿದ್ದೆ. ಮರುದಿನ ಬೆಳಗ್ಗೆ ಮಿಸ್ಟರ್ ಪೆಗಟಿ, ಬಾರ್ಕಿಸ್ ಪೆಗಟಿ ಮತ್ತು ನಾನು ಲಂಡನ್ಗೆ ಹೋದೆವು. ಬಾರ್ಕಿಸ್ ಪೆಗಟಿಯನ್ನು ನನ್ನ ಮನೆಯಲ್ಲೇ ಬಿಟ್ಟು ಮಿಸ್ ಪೆಗಟಿಯು ನಾನು ಮಿಸೆಸ್ ಸ್ಟಿಯರ್ಫೋರ್ತಳ ಮನೆಗೆ ಹೋದೆವು. ಪ್ರಕೃತದ ಸಂದರ್ಭದಲ್ಲಿ ಸ್ಟಿಯರ್ಫೋರ್ತನ ತಾಯಿ ನಮಗೆ ಭೇಟಿ ಕೊಡುವುದು ಸ್ವಾಭಾವಿಕವಾಗಿಯೇ ಅಸಂಭವವೆಂದು ನಾನು ತಿಳಿದಿದ್ದರೂ ನನ್ನ ಪರಿಚಯ ಅವಳಿಗೆ ಮೊದಲೇ ಇದ್ದುದರಿಂದಲೂ, ನಾನು ಪತ್ರವನ್ನು ಅವರಿಗೆ ಆ ಮೊದಲೇ ಬರೆದಿದ್ದುದರಿಂದಲೂ ಅವಳು ನಮಗೆ ಭೇಟಿ ಕೊಟ್ಟಳು. ಸ್ಟಿಯರ್ಫೋರ್ತನ ತಾಯಿ ನೋಡಲು ಸ್ಟಿಯರ್ಫೋರ್ತನಂತೆಯೇ ಇದ್ದುದರಿಂದ ಅವಳನ್ನು ಕಂಡೊಡನೆಯೇ ನಮಗೆ ಸ್ಟಿಯರ್ಫೋರ್ತನ ಜ್ಞಾಪಕ ಬಂತು. ಮಿಸ್ಟರ್ ಪೆಗಟಿಗಂತೂ ಈ ಹೋಲಿಕೆ ಬಹು ಆಶ್ಚರ್ಯವನ್ನುಂಟು ಮಾಡಿರಬೇಕು. ಅವಳ ಸದಾ ಇರುವ ಮುಖದ ಗಾಂಭೀರ್ಯವು ಮೊದಲಿನಂತೆಯೇ ಇದ್ದರೂ ಮುಖ ಸ್ವಲ್ಪ ಬಾಡಿದಂತೆಯೇ ಇತ್ತು. ನಾನು ಕುರ್ಚಿಯಲ್ಲೇ ಕುಳಿತಿದ್ದು ಮಿಸ್ಟರ್ ಪೆಗಟಿಗೆ ಒಂದು ಕುರ್ಚಿಯನ್ನು ತೋರಿಸಿ ಕುಳಿತುಕೊಳ್ಳಲು ಹೇಳಿದಳು. ಅನಂತರ ನಮ್ಮನ್ನು ನೋಡಿ, ನನ್ನಿಂದ ಏನಾಗಬೇಕು ನಿಮಗೆ ಅಂದಳು. ಮಿಸ್ಟರ್ ಪೆಗಟಿ ಎಮಿಲಿ ಬರೆದಿದ್ದ ಪತ್ರವನ್ನು ಅವಳಿಗೆ ಕೊಟ್ಟನು. ಅವಳು ಅದನ್ನು ಓದಿ ಮಿಸ್ಟರ್ ಪೆಗಟಿಗೆ ವಾಪಸ್ ಕೊಟ್ಟಳು. ಅವಳು ಏನು ಮಾತಾಡದಿದ್ದರಿಂದ ಮಿಸ್ಟರ್ ಪೆಗಟಿ ನನ್ನನ್ನು ಕುಲೀನ ಗೃಹಿಣಿಯಾಗಿ ಅವನು ಮರಳಿ ತರದಿದ್ದರೆ ಎಂಬ ಪತ್ರದ ವಾಕ್ಯವನ್ನು ಎತ್ತಿ ತೋರಿಸಿ, ಅವನು ತನ್ನ ಮಾತಿನಂತೆಯೇ ನಡೆಯುವನೇ ಎಂದು ಮಿಸಸ್ ಸ್ಟಿಯರ್ಫೋರ್ತಳನ್ನು ಕೇಳಿದನು. ಇಲ್ಲ ಅಂದಳು ಮಿಸಸ್ ಸ್ಟಿಯರ್ಫೋರ್ತ್. ಯಾಕೆ? ಪೆಗಟಿ ಕೇಳಿದನು. ಅದು ಅಸಾಧ್ಯ. ಅವನ ಸ್ಥಾನಮಾನವನ್ನು ಗ್ರಹಿಸಬೇಕು. ಎಮಿಲಿಯ ಕೀಳುತನದ ವಿಷಯ ನಿಮಗೆ ನಾನು ತಿಳಿಸುವ ಅಗತ್ಯವಿಲ್ಲವಷ್ಟೇ. ಈ ರೀತಿಯ ಒಂದು ವಿಧದ ವಾಗ್ಯುದ್ಧವನ್ನೇ ಮಿಸಸ್ ಟಿಯರ್ಫೋರ್ತಳು ಹೂಡಿದಳು. ಅವಳು ಮಿಸ್ಟರ್ ಪೆಗಟಿ ಮತ್ತು ಅವರ ಸಂಸಾರವನ್ನು ನಿಷೇಧಿಸುತ್ತಾ ತನ್ನ ಗೌರವವನ್ನು ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸುತ್ತಾ ಸ್ವಲ್ಪ ಕಠಿಣವಾಗಿಯೇ ಮಾತಾಡತೊಡಗಿದಳು. ಅವಳ ಬಂಧುಗಳ ಸಂಬಂಧವನ್ನು ಬೆಳೆಸಲು ನಾವು ತಯಾರಿಲ್ಲ, ಈ ಮಾತನ್ನು ಆಡಬಾರದೆಂದು ನಾನಿದ್ದರೂ ನೀವೇ ಅದನ್ನು ಹೊರಡಿಸಿದಿರಿ ಅಂದಳು ಮಿಸಸ್ ಟಿಯರ್ಫೋರ್ತ್. ಅಮ್ಮ ಸ್ವಲ್ಪ ಆಲೋಚಿಸಿ ನೋಡಿ, ಮದುವೆಯಾಗದೆ ಅವಳನ್ನು ನಾವು ಸ್ವೀಕರಿಸುವುದರಲ್ಲಿ ನಮಗೆ ಅಪಮಾನವಿಲ್ಲವೇ? ಅವಳು ಗಂಡನ ಜೊತೆಯಲ್ಲಿ ಸುಖವಾಗಿರಲಿ, ಅವಳ ಮಾನ ಒಂದು ಉಳಿಯಲಿ. ನಿಮ್ಮ ಬಂಧುತ್ವವನ್ನು ಬಳಸುವ ಅಭಿಲಾಷೆ ನಮಗಿಲ್ಲ. ಅವಳನ್ನು ವಾಪಸ್ ಪಡೆಯಲು ನಾನು ವಿಶ್ವದ ಐಶ್ವರ್ಯವನ್ನೇ ತರಬೇಕಾಗಿದ್ದು, ಅಷ್ಟು ಐಶ್ವರ್ಯ ನನ್ನಲ್ಲಿದ್ದರೂ ನಾನು ಸಂತೋಷದಿಂದ ತೆತ್ತು ಅವಳನ್ನು ಪಡೆಯಲು ಸಿದ್ಧನಿದ್ದೇನೆ. ಆದರೆ ಅವಳ ಮಾನದ ಮಟ್ಟಿಗೆ ನಾನು ಒತ್ತಾಯ ಪಡಿಸಬೇಕಾಗಿದೆ. ಅವಳ ಸಂತತಿಯವರಾದರೂ ಕುಲೀನರಾಗಿ ಬಾಳಬಹುದಷ್ಟೇ. ಅವರಿಬ್ಬರ ಮದುವೆಗೆ ಅಡ್ಡಿ ಇದೆಯೇ ಎಂಬುದು ನನ್ನ ಪ್ರಶ್ನೆ ಅಂದರು ಮಿಸ್ಟರ್ ಪೆಗಟಿ. ಅದೆಲ್ಲ ನನಗೆ ಸಂಬಂಧವಿಲ್ಲ, ಆ ಕುರಿತು ಮಾತು ಬೆಳೆಸುವ ಅಗತ್ಯವೂ ಇಲ್ಲ. ಅವಳನ್ನು ಮದುವೆಯಾಗಿ ನನ್ನ ಮಗನ ಸಮಾಜದೊಳಗಿನ ಮಾನ ಮರ್ಯಾದೆ ಭವಿಷ್ಯಗಳನ್ನು ಕಳೆದುಕೊಳ್ಳಲು ನಾವು ತಯಾರಿಲ್ಲ. ನಿಮಗೆ ಪರಿಹಾರ ದ್ರವ್ಯ ಬೇಕಾದರೆ ಎಂದು ಮಿಸಸ್ ಟಿಯರ್ಫೋರ್ತಳು ಹೇಳಿ ಮುಂದುವರಿಸುವುದರೊಳಗೆ ಮಿಸ್ಟರ್ ಪೆಗಟಿಯು ಮಾತಿನಲ್ಲಿ ಧುಮುಕುವವರಂತೆ, ನಮ್ಮ ಮನೆಯ ಪವಿತ್ರ ಸ್ಥಳದಲ್ಲಿ ಬೆಂಕಿಯ ಬುಡದಲ್ಲಿ ಸುಖವಾಗಿ ಕುಳಿತು ಸಂತೋಷಿಸಿ ನಮ್ಮನ್ನೆಲ್ಲ ಮುಗುಳ್ನಗೆ ಸವಿ ಮಾತುಗಳಿಂದ ನಂಬಿಸಿ ಅರಿಯದ ಚಿಕ್ಕ ಬಾಲಿಕೆಯನ್ನು ಒಲಿಸಿ ಬಗಲಲ್ಲಿಟ್ಟುಕೊಂಡು ತನ್ನ ಕರಾಳ ಹೃದಯದ ಉದ್ದೇಶಗಳನ್ನು ಅಡಗಿಸಿ ಮಾಡಬಾರದ ಹೀನ ಕಾರ್ಯವನ್ನು ಮಾಡಿರುವ ಅವನ ಮುಖವನ್ನು ನೆನೆಸಿದಂತೆಲ್ಲ ಅವನನ್ನು ಹಿಡಿದು ರಕ್ತ ಹೀರಿ ತಿಂದು ಬಿಡೋಣಂದು ಎಂದನ್ನಿಸುತ್ತದೆ. ಆ ಕ್ರೂರಿ ಕೃತಜ್ಞನ ಮುಖದಂತೆಯೇ ಇರುವ ಮುಖದ ಎದುರು ನಾನು ನನ್ನ ಮಗುವಿನ ಸರ್ವನಾಶವಾದ ದುಃಖವನ್ನು ಈವರೆಗೆ ಹೇಳಿಕೊಂಡಿರುವನು. ಹಣ ಕೊಟ್ಟು ಹೃದಯದ ವೇದನೆಯನ್ನು ನಿವೃತ್ತಿಪಡಿಸುವ ಆಲೋಚನೆ ನಿಮಗೆ ತೋರಿದ್ದೇ ಆಶ್ಚರ್ಯದ ವಿಷಾದಕರವಾದ ಸಂಗತಿ. ಹಣದ ಪ್ರಸ್ತಾಪವನ್ನು ನನ್ನ ಹತ್ತಿರ ಎತ್ತುವುದಿರಲಿ ಅಂತ ಆಲೋಚನೆ ನಿಮ್ಮ ಅಂತರಂಗದಲ್ಲಿ ಮೂಡಿದಾಗಲೇ ನೀವು ಪಶ್ಚಾತ್ತಾಪ ಪಟ್ಟು ನಿಮ್ಮ ಪಶ್ಚಾತ್ತಾಪ ಮುಖದಲ್ಲಿ ತೋರಬೇಕಿತ್ತು. ಇದರ ಬದಲು ಗೌರವ ಹೆಗ್ಗಳಿಕೆ ಸಿರಿವಂತಿಕೆಗಳನ್ನು ಮೆರೆಸಲು ಮಾತಾಡುವ ನಿಮ್ಮ ಮುಖ ಆ ಅಧಮಾಧಮನ ಮುಖದಂಥದ್ದೇ ಎಂಬುದು ನಿಸ್ಸಂಶಯವು ಎಂದು ಹೇಳಿಬಿಟ್ಟನು. ಈ ರೀತಿಯ ಸಂಭಾಷಣೆಯ ಕಾವು ಏರುತ್ತಿದ್ದಾಗಲೇ ಮಿಸ್ ಡಾರ್ಟಲಳು ಮಾತಾಡತೊಡಗಿದಳು. ಅವಳು ಸ್ಟಿಯರ್ಫೋರ್ತನನ್ನು ಬಹುವಾಗಿ ಪ್ರೀತಿಸಿ ಮದುವೆಯಾಗಲು ಬಯಸುತ್ತಿದ್ದುದರಿಂದ ಎಮಿಲಿ ತನ್ನ ವಿರೋಧಿ ಎಂದು ತಿಳಿದು ಮಾತಾಡಿದಳು. ಅವಳು ತಮ್ಮ ಕುಲದ ಹೆಗ್ಗಳಿಕೆಯನ್ನು ಹೇಳಿಕೊಳ್ಳುತ್ತಾ ಎಮಿಲಿಯಾ ಮತ್ತು ಅವಳ ಬಂಧುಗಳ ಬಡತನವನ್ನು ಹೀನೈಸಿ ಜರೆದು ಮಾತಾಡಿದಳು. ಆದರೂ ಮಿಸ್ಟರ್ ಪೆಗಟಿ ಆ ವಾಗ್ಬಾಣಗಳನ್ನೆಲ್ಲ ಸಹಿಸಿ ತನ್ನ ಔದಾರ್ಯ ಸ್ವಭಾವದಿಂದಲೇ ಅಲ್ಲಿಂದ ಹೊರಟನು. ತಾನು ಮಾಡಬೇಕಾಗಿದ್ದ ಕರ್ತವ್ಯಗಳನ್ನು ತಾನು ಮಾಡಿರುವನೆಂಬ ತೃಪ್ತಿ ಅವನಿಗೆ ಇತ್ತು. ಆನಂತರ ನಾವು ನನ್ನ ಮನೆ ಕಡೆಗೆ ಹೊರಟು ಬಂದೆವು. ಆ ದಿನ ನಾವೆಲ್ಲರೂ ನನ್ನ ಮನೆಯಲ್ಲೇ ಊಟ ಮಾಡಿದೆವು. ಊಟವಾದ ನಂತರ ಮಿಸ್ಟರ್ ಪೆಗಟಿ ಎಮಿಲಿಯನ್ನು ಹುಡುಕಲಿರುವ ಯಾತ್ರೆಯನ್ನು ಆರಂಭಿಸಿದರು. ಮಿಸ್ಟರ್ ಬಾರ್ಕಿಸರ ಉಯಿಲಿನ ಪ್ರಕಾರ ಅವನಿಗೆ ಸಲ್ಲಬೇಕಾಗಿದ್ದ ಹಣದಿಂದ ಒಂದು ತಿಂಗಳಿನ ಖರ್ಚಿಗೆ ಬೇಕಾಗಬಹುದಾದಷ್ಟು ಹಣವನ್ನು ತಂಗಿ ಪೆಗಟಿಯಿಂದ ಪಡೆದುಕೊಂಡು ಕೈಚೀಲ ದೊಣ್ಣೆ ಮತ್ತು ಹೇಟನ್ನು ತೆಗೆದುಕೊಂಡು ಪರಾರಿಯಾಗಿದ್ದ ತನ್ನ ಪ್ರೀತಿಯ ಸೊಸೆ ಎಮಿಲಿಯನ್ನು ಹುಡುಕಿ ತರಲು ತನ್ನ ಊರು ಮನೆ ಬಂಧು ಬಾಂಧವರನ್ನು ತೊರೆದು ದೃಢ ಸಂಕಲ್ಪನಾಗಿ ಅವನು ಹೊರಟು ನಿಂತನು. ನಾವೆಲ್ಲರೂ ಅವನಿಗೆ ನಮಸ್ಕರಿಸಿದೆವು. ಅವನು ನಮ್ಮನ್ನು ಹರಸುತ್ತಾ ಅಂದನು, ನಿಮ್ಮೆಲ್ಲರಿಗೂ ಶುಭವಾಗಲಿ. ದೇಶ ವಿದೇಶಗಳಲ್ಲೆಲ್ಲ ಹುಡುಕಬೇಕಾದರೂ ಹುಡುಕಿ ಅವಳನ್ನು ತರುವೆನು. ತದನಂತರ ಜನನಿಂದ ತಟ್ಟದ ಸ್ಥಳದಲ್ಲಿ ಏಕಾಂತವಾಗಿ ಬದುಕುವೆವು. ನಾನು ಇಲ್ಲಿಗೆ ಬರುವ ಮೊದಲೇ ಅವಳೇನಾದರೂ ಇಲ್ಲಿಗೆ ಬಂದರೆ ಅಥವಾ ನಾನು ಅಕಸ್ಮಾತ್ ಮೃತನಾದರೆ ನನ್ನ ಅಂತಿಮ ಆಶೀರ್ವಾದವನ್ನು ಅವಳಿಗೆ ತಿಳಿಸಿರಿ. ನಾನು ಅವಳನ್ನು ಕ್ಷಮಿಸಿದ್ದೇನೆ. ನನ್ನ ಸ್ಥಿರವಾದ ಪ್ರೇಮವು ಮುದ್ದು ಎಮಿಲಿಯ ಮೇಲೆ ಸದಾ ಸಂಪೂರ್ಣ ಇದೆ ಎಂದು ತಿಳಿಸಿರಿ. ಈ ಮಾತುಗಳನ್ನು ನುಡಿಯುತ್ತಿದ್ದಾಗ ಅವನ ಮುಖ ದೇಹವೆಲ್ಲ ದೈವ ಸನ್ನಿಧಿಯಲ್ಲಿ ಒಂದು ಪ್ರತಿಜ್ಞೆ ಗೈಯುವಂತೆ ಇದ್ದವು. ಈ ಪ್ರತಿಜ್ಞಾ ವಾಕ್ಯಗಳಾದ ನಂತರ ಅವನು ಹೇಟನ್ನು ಧರಿಸಿ ಕೈಯಲ್ಲಿ ಚೀಲ ದೊಣ್ಣೆಗಳನ್ನು ಹಿಡಿದುಕೊಂಡು ಮಾರ್ಗಕ್ಕೆ ಇಳಿದು ನಡೆದು ಹೋದನು. ಏನೂ ತೋಚದೆ ನಾವು ಸ್ವಲ್ಪ ದೂರ ಅವನನ್ನು ಹಿಂಬಾಲಿಸಿದೆವು. ಕೊನೆಗೆ ಅವನು ಜನಸಂದಣಿಯಲ್ಲಿ ಬೆರೆತು ಕಾಣದೇ ಹೋದನು. ಆ ದಿನದ ಆ ಸಮಯದಂತೆ ಸಮಯ ತೋರಿದಾಗಲೆಲ್ಲ ಕನಸಿನ ಕನವರಿಕೆಗಳಿಂದ ಎಚ್ಚೆತ್ತು ಕುಳಿತಾಗ, ತೇಲುವ ಚಂದ್ರನನ್ನೇ ನೋಡುತ್ತಾ ಒಬ್ಬಂಟಿಗನಾಗಿ ಕುಳಿತಾಗ, ಹನಿ ಹನಿ ಮಳೆ ಸುರಿದು ಬೀಸುವ ಗಾಳಿಯು ರೋಧಿಸುತ್ತಿರುವಂತೆ ಕೇಳಿದಾಗ, ಒಂಟಿಗನಾಗಿ ಕೈಚೀಲ ಹಿಡಿದು ಎಡೆಬಿಡದೆ ನಡೆದು ಹೋಗುತ್ತಿದ್ದ ಆ ಮಹಾವ್ಯಕ್ತಿಯ ಚಿತ್ರವು ಅವನ ಪ್ರತಿಜ್ಞಾ ವಾಕ್ಯಗಳು ನನ್ನ ಮನಸ್ಸಿನಲ್ಲಿ ತೋರುತ್ತಿದ್ದವು. 32 ಮುಗಿಯಿತು.